ಆಕಾಶವಾಣಿ ಮಡಿಕೇರಿ, ಸಮಯ 6:50. ಕೆಳಗರೆ ಇದೀಗ ಪ್ರಾಯೋಜಿತ ಕಾರ್ಯಕ್ರಮ. ಸಕಲೇಶ್ಪುರದಲ್ಲಿ ಕರ್ನಾಟಕ ಬೆಳೆಗಾರರ ಒಕ್ಕೂಟವು ಹಮ್ಮಿಕೊಳ್ಳುತ್ತಿರುವ ಕಾಫಿ ಸಮ್ಮೇಳನ ಕುರಿತು ಮಾಹಿತಿ ನೀಡುವ ಕಾರ್ಯಕ್ರಮ. ಪ್ರಾಯೋಜಕರು ಕರ್ನಾಟಕ ಬೆಳೆಗಾರರ ಒಕ್ಕೂಟ ಸಕಲೇಶ್ಪುರ. ಸಕಲೇಶಪುರದಲ್ಲಿ ಹಮ್ಮಿಕೊಳ್ಳುತ್ತಿರುವ ಕ್ಯಾಪಿಟೆಕ್ ಸಮಾವೇಶ ಕುರಿತು ಮಾಹಿತಿ ನೀಡುವ ಕಾರ್ಯಕ್ರಮ. ಕಾಫಿ ಕಾಫಿ ವರಮಾನದ ನುಡಿ ಕಾಫಿ. ಪ್ರಾಯೋಜಕರು ಕರ್ನಾಟಕ ಗ್ರೋಯರ್ಸ್ ಫೆಡರೇಷನ್ ಸಕಲೇಶ್ಪುರ. ಇದು ರೈತರ ಕನ್ನಡಿ ಕಾಫಿ. ಕಾಫಿ ಬೆಳೆಗಾರರೇ, ರೈತ ಬಾಂಧವರೇ, ಕರ್ನಾಟಕ ಗ್ರೋಯರ್ಸ್ ಫೆಡರೇಷನ್, ಕರ್ನಾಟಕ ಬೆಳೆಗಾರರ ಒಕ್ಕೂಟ ಇದೆಯಲ್ಲ, ಇದರ ವತಿಯಿಂದ ಬರುವ 5ನೇ ತಾರೀಕು, 6 ಮತ್ತು 7ನೇ ತಾರೀಕು ಸಕಲೇಶ್ಪುರದಲ್ಲಿ ಒಂದು ವಿಶೇಷ ಕಾರ್ಯಕ್ರಮ ನಡೀತಾ ಇದೆ. ಈ ಕುರಿತಂತೆ ಇವತ್ತು ನಮ್ಮ ಜೊತೆಗೆ ಮಾಹಿತಿಯನ್ನು ನೀಡಿ ನಿಮ್ಮನ್ನ ಆಮಂತ್ರಣ ಮಾಡ್ತಿದ್ದಾರೆ ಬೆಳೆಗಾರ ಪತ್ರಿಕೆಯ ಸಂಪಾದಕರಾಗಿರುವ ಹಾಗೆ ಕರ್ನಾಟಕ ಗ್ರೋಯರ್ಸ್ ಫೆಡರೇಷನ್ ಸಂಸ್ಥೆಯ ನಿರ್ದೇಶಕರಾಗಿರುವ ಟಿಪಿ ಸುರೇಂದ್ರ ಅವರು. ಸುರೇಂದ್ರ ಅವರೇ, ತಾವು ವಿಚಾರಗಳನ್ನ ಪ್ರಸ್ತಾಪ ಮಾಡಿ. ಎಲ್ರಿಗೂ ನಮಸ್ಕಾರ. ಇದೇ ಮೇ ತಿಂಗಳ 5, 6, 7 ಅಂದ್ರೆ ಗುರುವಾರ, ಶುಕ್ರವಾರ ಹಾಗೂ ಶನಿವಾರ ಸಕಲೇಶ್ಪುರದ ಪವಿತ್ರವಾದ ಹೇಮಾವತಿ ನಂದಿ ದಂಡೆಯ ಸುಸಜ್ಜಿತ ಆವರಣದಲ್ಲಿ, ಶ್ರೀನಿವಾಸ ಕನ್ವೆನ್ಷನ್ ಸೆಂಟರ್ ಅಂತ ಇದೆ, ಅಲ್ಲಿಯ ವಿಶಾಲ ಆವರಣದಲ್ಲಿ ಕರ್ನಾಟಕ ಗ್ರೋರ್ಸ್ ಫೆಡರೇಷನ್ ಹಾಗೂ ಎಲ್ಲ ಸಹಸಂಸ್ಥೆಗಳ ಒಂದು ಬೆಂಬಲ ಹಾಗೂ ಸಹಕಾರದಿಂದ 3 ದಿನಗಳ ಕಾಲ ಕೃಷಿ ತೋಟಗಾರಿಕೆಯಲ್ಲಿ ಯಾಂತ್ರೀಕರಣ ಈ ಕುರಿತಾದ ಒಂದು ಕ್ಯಾಪಿಟೆಕ್ ಎಕ್ಸ್ಪೋ ಎನ್ನುವಂತ ಒಂದು ಸಂಭ್ರಮ ಭರಿತವಾದಂತ ಸಡಗರವನ್ನು ನಾವು ಹಮ್ಮಿಕೊಂಡಿದ್ದೀವಿ. CAPIPECH ಕ್ಯಾಪಿಟೆಕ್. ಸಿ ಅಂದ್ರೆ ಕಾಫಿ, ಎ ಅಂದ್ರೆ ಅರೆಕಾ ಮತ್ತು ಅಗ್ರಿಕಲ್ಚರ್, ಪಿ ಅಂತ ಹೇಳಿದ್ರೆ ಪ್ಯಾಡಿ ಪೆಪ್ಪರ್, ಐ ಅಂದ್ರೆ ಇರಿಗೇಷನ್ ಅಂತೇಳಿ. ಕಾಫಿ ಹಾಗೂ ಇತರೆ ಸ್ಥಳೀಯವಾಗಿ ನಾವು ಕೃಷಿ ಮಾಡುವಂತ ಬೆಳೆಗಾರರಿಗೆ ವಿಸ್ತೃತವಾದಂತ ಮಾಹಿತಿ ಮಾರ್ಗದರ್ಶನ ನೀಡುವಂತ ಕಾರ್ಯಕ್ರಮ. ಮೊದಲ ದಿವಸ ಕನ್ನಡ ಗ್ರಾಮ್ಯ ಮಾಜಿ ಪ್ರಧಾನಿಗಳಾದಂತ ಸನ್ಮಾನ್ಯ ರಾಜ್ಯಸಭಾ ಸದಸ್ಯರು ದೇವೇಗೌಡರು ಉದ್ಘಾಟಕರಾಗಿ ಆಗಮಿಸಲಿದ್ದಾರೆ. ಕೇಂದ್ರದ ವಾಣಿಜ್ಯ ಸಚಿವರಾದಂತ ಸನ್ಮಾನ್ಯ ಪಿಯೂಷ್ ಗೋಯಲ್ ಅವರು ಸನ್ಮಾನ್ಯ ದೇವೇಗೌಡರ ಜೊತೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದಕ್ಕೆ ಸಾತ್ವಿಕವಾಗಿ ಒಪ್ಪಿಗೆ ನೀಡಿರುತ್ತಾರೆ. ಸಭಾ ಕಾರ್ಯಕ್ರಮಗಳ ನಂತರ ಮಧ್ಯಾಹ್ನದ ಹೊತ್ತಿಗೆ ಕಾಫಿ ಕೃಷಿಯಲ್ಲಿ ಕಾರ್ಮಿಕರ ಕೊರತೆಗೆ ಯಾಂತ್ರೀಕರಣದಿಂದ ಹೇಗೆ ನಾವು ಪರಿಹಾರವನ್ನು ಕಂಡುಕೊಳ್ಳಬಹುದು ಅನ್ನೋ ವಿಚಾರವಾಗಿ ಕಾಫಿ ಕೃಷಿಯಲ್ಲಿ ಯಾಂತ್ರೀಕರಣ ಮಿತಿ ಮತ್ತು ಸವಾಲುಗಳು ಈ ಕುರಿತಾದಂತ ಒಂದು ಸಂವಾದ ಕಾರ್ಯಕ್ರಮ. ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು 2 ಗಂಟೆಗಳು. ಎರಡನೇ ದಿನ ಶುಕ್ರವಾರ ಬೆಳಿಗ್ಗೆ ರಾಜ್ಯದ ಸಚಿವರುಗಳು ಭೇಟಿ ನೀಡಲಿದ್ದಾರೆ. ಒಂದು ಪುಸ್ತಕದ ಬಿಡುಗಡೆ, FPO ರೈತ ಉತ್ಪಾದಕ ಸಂಸ್ಥೆಯನ್ನ ನಾವು ಲೋಕಾರ್ಪಣೆ ಮಾಡ್ತಾ ಇದ್ದೀವಿ. ತದನಂತರ ಕಾಫಿಯಲ್ಲಿ ಪರ್ಯಾಯ ಬೆಳೆಗಳು ಸಂಪನ್ಮೂಲ ವ್ಯಕ್ತಿಗಳನ್ನ ಕರೆಸಿ ಪ್ರಶ್ನೋತ್ತರ ಸಂವಾದ, ಸಂಜೆ ಸ್ಥಳೀಯ ಪ್ರತಿಭೆಗಳಿಂದ ಸಂಗೀತೋತ್ಸವ ಹಾಗೂ ಈ ನಾಡಿನ ಖ್ಯಾತ ನೃತ್ಯಪಟು ಶ್ರೀಮತಿ ವೈಜಯಂತಿ ಕಾಶಿ ಅವರಿಂದ ನೃತ್ಯ ಪ್ರದರ್ಶನವನ್ನು ಏರ್ಪಡಿಸಲಾಗಿದೆ. ಮೂರನೇ ದಿನದ ಕಾರ್ಯಕ್ರಮದಲ್ಲಿ ಬೆಳಗಿನ ಹೊತ್ತು ಸವಾಲು ಕಾರ್ಯಕ್ರಮಗಳು ಮುಗಿದ ನಂತರ ಮಧ್ಯಾಹ್ನದ ಹೊತ್ತಿಗೆ ನಮ್ಮ ಎಂದಿನ ವಿಚಾರ ವಿನಿಮಯ ಹಾಗೂ ಜನರಿಗೆ ಮಾಹಿತಿಗಳನ್ನು ತಲುಪಿಸುವ ನಿಟ್ಟಿನಲ್ಲಿ ನಮ್ಮನ್ನು ಇತ್ತೀಚೆಗೆ ಬಹಳ ಕಾಡ್ತಾ ಇರುವಂತ ಕಾಫಿ ಹಾಗೂ ಮೆಣಸಿಗೆ ನೀರಾವರಿಯಲ್ಲಿ ನಾವು ಎದುರಿಸ್ತಾ ಇರುವಂತಹ ಸವಾಲುಗಳು, ನಾವು ಎಸಗುತ್ತಾ ಇರುವಂತ ಲೋಪ ಅಥವಾ ಪ್ರಮಾದಗಳು ಹಾಗೂ ಅತಿ ಪ್ರಮುಖವಾಗಿ ಇತ್ತೀಚೆಗೆ ಸದ್ದು ಮಾಡ್ತಾ ಇರುವಂತ ನಮ್ಮ ನೀರಾವರಿಯಲ್ಲಿ ಸೋಲಾರ್ ಪಂಪ್ಗಳು ಅಥವಾ ನೀರಾವರಿ ಉಪಕರಣಗಳನ್ನ ಸಮರ್ಪಕವಾಗಿ ಬಳಸಿಕೊಳ್ಳಬಹುದು ಅನ್ನೋದ್ರ ಬಗ್ಗೆ ವಿಷಯ ತಜ್ಞರ ಜೊತೆ ಮಾತುಕತೆ ಇದೆ. ಇಷ್ಟು ಕಾರ್ಯಕ್ರಮಗಳಲ್ಲಿ ಅತ್ಯುತ್ತಮವಾದಂತ ಭೋಜನಾ ವ್ಯವಸ್ಥೆಗಳು, ಅತಿಥಿಗಳನ್ನ ನಾವು ಹೇಗೆ ಸ್ವೀಕಾರ ಮಾಡ್ತೀವಿ ಅನ್ನೋದ್ರ ಜೊತೆಗೆ ವಿಷಯಕ್ಕೆ ಹೆಚ್ಚು ಒತ್ತು ಕೊಟ್ಟು ಸಾಮಾನ್ಯ ರೈತನಿಂದ ಹಿಡಿದು ವಿಷಯ ತಜ್ಞರವರೆಗೂ ಎಲ್ಲರಿಗೂ ಕೂಡ ಕೃಷಿ ಯಾಂತ್ರೀಕರಣ ಮೇಳದಲ್ಲಿ ಮನಸ್ಸನ್ನ ತೆರೆದಿಟ್ಟುಕೊಂಡ್ರೆ ಬಹಳ ವಿಚಾರಗಳನ್ನ ನಾವು ತಿಳ್ಕೊಳ್ಳುವಂತ ಅವಕಾಶ ಇದೆ, ಇದನ್ನ ಸದುಪಯೋಗಪಡಿಸಿಕೊಳ್ಳಬೇಕು. ಹಾಗಾಗಿ ಮತ್ತೊಮ್ಮೆ ನಾನು ಕಾಫಿ ನಾಡಿನ ಎಲ್ಲಾ ಪ್ರಗತಿಪರ ಕೃಷಿಕರಿಗೆ ಹೇಳ್ಕೊಳ್ಳೋದೇನಾದ್ರೆ ಈ ಒಂದು ಸದಾವಕಾಶವನ್ನ ಸದುಪಯೋಗ ಪಡಿಸಿಕೊಂಡ್ರೆ ನಮ್ಮ ಪ್ರಯತ್ನ ಸಾರ್ಥಕವಾಗ್ತದೆ ಅಂತ ಹೇಳಿ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತೇವೆ. ಒಂದು ವಿಶೇಷ ಪ್ರಯತ್ನ ಇದು. ಈ ಹಿನ್ನೆಲೆಯಲ್ಲಿ ಕಾಫಿ ಬೆಳೆಗಾರರು ಮತ್ತು ಕಾಫಿ ಉದ್ದಿಮೆಗೆ ಸಂಬಂಧಿಸಿದವರು ಭಾಗವಹಿಸಿ ಸಂತೋಷ ಪಡಲಿ, ಧನ್ಯರಾಗ್ಲಿ. ಇದುವರೆಗೆ ಸಕಲೇಶ್ಪುರದಲ್ಲಿ ಹಮ್ಮಿಕೊಳ್ಳುತ್ತಿರುವ ಕ್ಯಾಪಿಟೆಕ್ ಸಮಾವೇಶ ಕುರಿತು ಮಾಹಿತಿ ನೀಡುವ

ಕಾರ್ಯಕ್ರಮದ ಪ್ರಾಯೋಜಕರು ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ, ಕರ್ನಾಟಕ ಸರ್ಕಾರ. 7:45 ಪ್ರಾಯೋಜಿತ ಕಾರ್ಯಕ್ರಮ ನಿತ್ಯ ವಿಜ್ಞಾನ. ಪ್ರಾಯೋಜಕರು ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ. 9:05 ಬೆಂಗಳೂರು ಕೇಂದ್ರದಿಂದ ಅಮೃತ ಮಹೋತ್ಸವ. ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ. ರಚನೆ ಮತ್ತು ಪ್ರಸ್ತುತಿ ಕೆಎಲ್ ರಾಜೇಶ್ವರಿ. ನಾಳೆ ಬೆಳಿಗ್ಗೆ 9:35 ಭಾರತ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ದೈನಂದಿನ ವಿಶೇಷ ಕಾರ್ಯಕ್ರಮ ಸರಣಿ ಸ್ವಾತಂತ್ರ್ಯದ ಪಯಣ ಆಕಾಶವಾಣಿಯೊಂದಿಗೆ. ಕೇಳುಗರೆ ಗಮನಿಸಿ, ಇದೇ 20 ಶುಕ್ರವಾರ ಸಂಜೆ 5:00 ಮಹಿಳಾ ಲೋಕದಲ್ಲಿ ಪ್ರಸಾರವಾಗಲಿರುವ ಪತ್ರಕಾರಂಜಿ ಕಾರ್ಯಕ್ರಮದ ವಿಷಯ: ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ನೀವು ನಿಮ್ಮ ಮಕ್ಕಳನ್ನು ಯಾವ ರೀತಿ ತಯಾರು ಮಾಡುತ್ತೀರಿ? ವಿಷಯಾಧಾರಿತ ಸ್ವರಚಿತ ಕತೆ ಕವನಗಳಿಗೂ ಅವಕಾಶವಿದೆ. ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ನಮ್ಮ ಕೈ ಸೇರಲು ಈ ತಿಂಗಳ 16 ಕೊನೆಯ ದಿನ. ನಮ್ಮ ವಿಳಾಸ: ನಿಲಯ ನಿರ್ದೇಶಕರು, ಪತ್ರಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ. 571-201. ಈಗ ಕೆಲವು ಜಾಹೀರಾತುಗಳು. ಕೆವಿಜಿ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್, ಸುಳ್ಯ, ದಕ್ಷಿಣ ಕನ್ನಡ ಜಿಲ್ಲೆ. ಕೇಂದ್ರೀಯ ಪಠ್ಯಕ್ರಮದಲ್ಲಿ ಮಕ್ಕಳ ಸರ್ವಾಂಗೀಣ ಪ್ರಗತಿಗೆ ಬೇಕಾದ ಎಲ್ಲ ಸವಲತ್ತುಗಳೊಂದಿಗೆ ಪ್ಲೇ ಹೋಮ್, ಪ್ರೀ ಕೆಜಿ, ಎಲ್ಕೆಜಿ, ಯುಕೆಜಿ ಮತ್ತು 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ. 2022-23 ಶೈಕ್ಷಣಿಕ ವರ್ಷಕ್ಕೆ ದಾಖಲಾತಿ ಪ್ರಾರಂಭಗೊಂಡಿದೆ. ಗುಣಮಟ್ಟದ ಶಿಕ್ಷಣ, ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್. ನಮ್ಮಲ್ಲಿ ಎಲ್ಲ ಸಮಾಜದ ಬಿಪಿಎಲ್ ಕಾರ್ಡುದಾರರಿಗೆ ಶೇಕಡ 50% ಹಾಗೂ ದಾಖಲಾತಿ ಬಯಸುವ ಪೋಷಕರ ಪ್ರಥಮ ಮಗುವಿಗೆ ಶೇಕಡ 10% ಮತ್ತು 2ನೇ ಮಗುವಿಗೆ ಶೇಕಡ 20% ಬೋಧನಾ ಶುಲ್ಕದಲ್ಲಿ ರಿಯಾಯಿತಿ ನೀಡಲಾಗುವುದು. ದಾಖಲಾತಿಗಾಗಿ ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 08257-235-156 ಅಥವಾ 235-157, ಮೊಬೈಲ್ 9483-64-0707. ರೀ, ನೆಕ್ಸ್ಟ್ ಮಂತ್ ನನ್ ಕಸಿನ್ ಮದ್ವೆ ಇದೆ ಅಲ್ವಾ, ಅದಕ್ಕೆ ನಿಮ್ಗೆ ಬ್ಲೇಜರ್ ಸೂಟ್ ಪರ್ಚೇಸ್ ಮಾಡ್ಬೇಕು. ಎಲ್ ಮಾಡೋದು? ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ, ವಿರಾಜಪೇಟೆಯ ಪೀಟರ್ ಇಂಗ್ಲೆಂಡ್ ಶೋರೂಮ್ ನಲ್ಲಿ ಖರೀದಿಸೋಣ. ಇದೀಗ ಪೀಟರ್ ಇಂಗ್ಲೆಂಡ್ ಶೋರೂಮ್ ಹೊಸ ರೂಪ ಕಲ್ಪನೆಯೊಂದಿಗೆ ರೀಲಾಂಚ್ ಆಗಿದೆ. ಅಲ್ಲಿ ಹೊಸ ಹೊಸ ಮಾದರಿಯ ಬ್ಲೇಜರ್ ಸೂಟ್ ಕೂಡ ಲಾಂಚ್ ಮಾಡಿದ್ದಾರೆ. ಸ್ಪೆಷಲ್ ಆಫರ್ ನಲ್ಲಿ ಶಾಪಿಂಗ್ ಫ್ರೀ ಕೂಡ ಮಾಡಬಹುದು. ಪೀಟರ್ ಇಂಗ್ಲೆಂಡ್ ಶೋರೂಮ್, ಮೂರ್ನಾಡ್ ರೋಡ್ ಜಂಕ್ಷನ್, ವಿರಾಜಪೇಟೆ. ರೀ, 2 ವರ್ಷ ಆಯ್ತು ಅಕ್ಷಯ ತೃತೀಯಕ್ಕೆ ಚಿನ್ನಾಭರಣ ತಗೊಳ್ದೆ, ಈ ವರ್ಷ ಎಲ್ಲಿಂದ ತಗೊಳ್ಳೋಣ? ನಾವು ಯಾವಾಗ್ಲೂ ವಿಲ್ಕೋ ಗೋಲ್ಡ್ ಇಂದ ತಾನೇ ತಗೊಳ್ತಾ ಇದ್ದಿದ್ದು, ಅಲ್ಲಿಂದೇ ತಗೊಳ್ಳೋಣ. ಅಕ್ಷಯ ತೃತೀಯ ಪ್ರಯುಕ್ತ ಪ್ರತಿ ಗ್ರಾಮ್ ಚಿನ್ನಾಭರಣಗಳ ಮೇಲೆ 100 ರೂಪಾಯಿಗಳ ಡಿಸ್ಕೌಂಟ್ ಕೂಡ ಇದೆ. ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ. ಡಿಜಿಟಲ್ ಟೈಲ್ಸ್, ವೆಟ್ರಿಫೈಡ್ ಟೈಲ್ಸ್, ಸ್ಯಾನಿಟರಿ ವೇರ್, ರೂಫ್ ಶಿಂಗಲ್ಸ್, ಮಾಡ್ಯುಲರ್ ಕಿಚನ್, ಹಲವು ಬ್ರ್ಯಾಂಡ್ ಗಳಲ್ಲಿ ಅತಿ ಕಡಿಮೆ ರೇಟ್ ನಲ್ಲಿ ಗೋಣಿಗೊಪ್ಪದ ಟ್ರಾನ್ಸಿ ಸಿರಾಮಿಕ್ ಶೋರೂಮ್ ನಲ್ಲಿ ಲಭ್ಯ. ನಿಮ್ಮ ಸಮಯವನ್ನು ಉಳಿಸಿ, ನಿಮ್ಮ ಹತ್ತಿರದಿಂದಲೇ ಖರೀದಿಸಿ, ದೂರಕ್ಕೆ ಹೋಗಿ ಖರೀದಿಸುವ ಖರ್ಚನ್ನು ಕಡಿಮೆಗೊಳಿಸಿ. ಟ್ರಾನ್ಸಿ, ಪೊಲಂಪೇಟ್ ರೋಡ್, ಗೋಣಿಗೊಪ್ಪಲು. ಶ್ರೀ ಅಮ್ಮ ಡಯಾಗ್ನೋಸ್ಟಿಕ್, ಮೂರ್ನಾಡು. ನಮ್ಮಲ್ಲಿ ECG, ಮೂತ್ರ ಪರೀಕ್ಷೆ ಹಾಗೂ ಎಲ್ಲಾ ರೀತಿಯ ರಕ್ತ ಪರೀಕ್ಷೆ ಮಾಡಿ ಅತಿ ಶೀಘ್ರದಲ್ಲಿ ಫಲಿತಾಂಶ ನೀಡಲಾಗುವುದು. ನಿಮ್ಮ ಮನೆಗೆ ಬಂದು ಸ್ಯಾಂಪಲ್ ಕಲೆಕ್ಟ್ ಮಾಡಿ ಆನ್ಲೈನ್ ಮುಖಾಂತರ ರಿಪೋರ್ಟ್ ಕೂಡ ಪಡೆಯಬಹುದು. ಸ್ಥಳದಲ್ಲಿ ವೈದ್ಯರ ಸೇವೆ ಲಭ್ಯ. ಶ್ರೀ ಅಮ್ಮ ಡಯಾಗ್ನೋಸ್ಟಿಕ್, ಶ್ರೀ ಅಮ್ಮ ಮೆಡಿಕಲ್ಸ್ ಹತ್ತಿರ, ಮುದ್ದು ಕಾಂಪ್ಲೆಕ್ಸ್, ಮೂರ್ನಾಡು. ಕಾಲ್ 9036030330. ಕಡಂಗಮೂರೂರು ಗ್ರಾಮ ಶ್ರೀ ಭದ್ರಕಾಳಿ ಪಿಂಜ ಶ್ರೀ ಮಹಾವಿಷ್ಣು ದೇವಸ್ಥಾನ ಕಾಲ್ತ್ರ ನಮ್ಮೆರ ಮಾರಿಪತ್ಲ ಆರಾಂಗ್ ಬೊಳ್ಳ್ಯಾಚ ಪೊಲಾಕ 11 ಗಂಟೆಗೆ ಎತ್ತು ಪೋರಾಟ, ಮಜ್ಜನ 3 ಗಂಟೆಗೆ ಭಂಡಾರ ಬೊಪ್ಪ, ಒಯ್ಪತ್ತು 7 ಗಂಟೆಗೆ ದೇವಸ್ಥಾನ ಶ್ರೀ ಕುಟ್ಟಿಚಾತ ದೇವಡ ಬೊಳ್ಳಾಟ ಪಿಂಜ ಕುಟ್ಟಿ ಅಯ್ಯಪ್ಪ ದೇವಡ ಕೋಲ, ಏಳಾಂಗ್ ಚೆನ್ನಿಯಾಚ ಪೊಲಾಕ 10 ಗಂಟೆಗೆ ವಿಷ್ಣುಮೂರ್ತಿ ಮೇಲೇರಿ ಕೋಲ, ಮಜ್ಜನ 3 ಗಂಟೆಯಿಂದ ಶ್ರೀ ಭದ್ರಕಾಳಿ ಪಿಂಜ ಶ್ರೀ ಕುಟ್ಟಿಚಾತ ಕೋಲ ತಕ್ಕಣ್ಣ ಮನೆಂಜ ದೇವಸ್ಥಾನಕ್ಕೆ ಬಪ್ಪ, ಒಟ್ಟಾಂಗ್ ನಾರಾಚ ಪೊಲಾಕ ಬೋರ್ಡ್ ನಮ್ಮೆ ನಡಪ, 3 ದಿನ ಕೂಳುದಾನ ಉಂಡು, ಭಕ್ತಂಗೆಲ್ಲ ಬಂತ ದೇವಡ ಆಶೀರ್ವಾದ ಪಡೆದು ಉಂಡು. ಕಡಂಗಮೂರೂರು ಶ್ರೀ ಭದ್ರಕಾಳಿ ಪಿಂಜ ಶ್ರೀ ಮಹಾವಿಷ್ಣು ದೇವಸ್ಥಾನ ತಕ್ಕ ಮುಖ್ಯಸ್ಥಂಗ ಅಧ್ಯಕ್ಷ ಆಡಳಿತ ಮಂಡಳಿ ಕಾರ ಕಟ್ಟಿತು. ಪ್ರತಿ ವರ್ಷನು ಈ ಮಕ್ಕಳಿಗೆ ಎರಡೆರಡು ಬ್ಯಾಗ್ ತೆಗೆದು ಸಾಕಾಗ್ಬಿಟ್ಟಿದೆ. ಗೋಣಿಗೊಪ್ಪದ ಲುಲ್ಲು ಬಜಾರ್ ಹೋಗೋಣ. ಒಳ್ಳೆ ಕ್ವಾಲಿಟಿಯ ಸ್ಕೂಲ್ ಬ್ಯಾಗ್, ನೋಟ್ ಬುಕ್, ಎಲ್ಲ ಸ್ಕೂಲ್ ಐಟಮ್ಸ್ ಅಲ್ಲೇ ತಗೊಳ್ಳೋಣ. ವೈಲ್ಡ್ ಕ್ರಾಫ್ಟ್, ಸ್ಕೈ, ಫಾಸ್ಟ್ ಟ್ರ್ಯಾಕ್, ಲೂನರ್ಸ್, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ಪಿಕಾಕ್, ಮಿಲ್ಟನ್, ಟಪ್ಪರ್ ವೇರ್ ನ ಲಂಚ್ ಬಾಕ್ಸ್, ಪಾಪಿ, ಅಂಬ್ರೆಲಾ, ನವನಿ, ಕ್ಲಾಸ್ ಮೇಟ್ಸ್ ನೋಟ್ ಬುಕ್ ರಿಯಾಯಿತಿ ಬೆಲೆಯಲ್ಲಿ ಲಭ್ಯ. ಲುಲ್ಲು ಬಜಾರ್, ಪೂಜಾರಿ ಆರ್ಕೇಡ್, ಗೋಣಿಗೊಪ್ಪ. ಅಲ್ಲರಿ, ಮಗಳದು ಟೆಂತ್ ಮುಗೀತು, ನೆಕ್ಸ್ಟ್ ಪಿಯು ಅಡ್ಮಿಷನ್ ಎಲ್ಲಿ ಮಾಡೋದು ಅಂತ ಡಿಸೈಡ್ ಮಾಡಿದ್ರಾ? ವಿರಾಜಪೇಟೆಯ ಅರಮೇರಿಯಲ್ಲಿರೋ SMS PU ಕಾಲೇಜ್ಗೆ ಸೇರ್ಸೋಣ. ಅಲ್ಲಿ ಇಂಟಿಗ್ರೇಟೆಡ್ PUC, ಕಾಮರ್ಸ್ ಹಾಗೂ ಸೈನ್ಸ್ ತರಗತಿಗಳಿಗೆ ಅಡ್ಮಿಷನ್ ಆರಂಭಗೊಂಡಿದೆ. ಕಾಲೇಜ್ ಬಸ್ ಫೆಸಿಲಿಟಿ, ವಿದ್ಯಾರ್ಥಿ ವಿದ್ಯಾರ್ಥಿನಿಗೆ ಪ್ರತ್ಯೇಕ ಹಾಸ್ಟೆಲ್, ಒಳ್ಳೆಯ ಎಜುಕೇಶನ್, CET, JEE, NEET ಅಲ್ಲದೆ ಎಲ್ಲಾ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಕೋಚಿಂಗ್ ಕೂಡ ಕೊಡ್ತಾರೆ. ಎಲ್ಲಾ ತರದ ಸ್ಪೋರ್ಟ್ಸ್ಗೂ ಕೋಚಿಂಗ್ ಕೂಡ ಇದೆ. ಸಂಪರ್ಕಿಸಿ SMS PU ಕಾಲೇಜ್, ಮೈಸೂರಿನ ಕೆರೆಡೋಸ್ಕೋಪ್, ಇಲ್ಲಿನ ಅಕಾಡೆಮಿ ಮತ್ತು ಮ್ಯಾನೇಜ್ಮೆಂಟ್ ಪಾರ್ಟ್ನರ್ ಅರಮೇರಿ, ವಿರಾಜಪೇಟೆ. ಮಾಹಿತಿಗಾಗಿ ಕಾಲ್ ಮಾಡಿ 8861834266. ಕರ್ನಾಟಕದ್ಯಂತ ಹಲವು ಶಾಖೆಗಳನ್ನು ಹೊಂದಿರುವ ಸಮರ್ಥ ನಿಧಿ ಶಾಖೆ ಮಡಿಕೇರಿಯಲ್ಲಿ ಆರಂಭಗೊಂಡಿದೆ. ಸಣ್ಣ ಮಧ್ಯಮ ವ್ಯವಹಾರಗಳಿಗೆ ಸಾಲ, ವಾಹನ ಸಾಲ, ಇನ್ನಿತರ ಸಾಲ ಸೌಲಭ್ಯ, ಪಿಗ್ಮಿ RD ಸೇವೆಯೂ ಲಭ್ಯ. ಸಂಪರ್ಕಿಸಿ ಸಮರ್ಥ ನಿಧಿ ಲಿಮಿಟೆಡ್, ಶೆಣೈ ಕಾಂಪ್ಲೆಕ್ಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 9444-828-5131. ಕೈಂಜ ಏಪ್ರಿಲ್ ಇರುವ ತಾರಂಗ ಮರಣಪಟ್ಟ ಕಳತ್ಮಾಡು ಗ್ರಾಮ ಹತ್ರ ಕಾಣತಂಡ ನಾಣಯ ಐಂಡ ಮಾದಕಾರ್ಬಾರು ನಾಳೆ 14 ಪೋಲು 11 ಗಂಟೆಗೆ ವಿರಾಜಪೇಟೆ ಕೊಡವ ಸಮಾಜ ಸ್ಪೋರ್ಟ್ಸ್ ರಿಕ್ರಿಯೇಷನ್ ಕ್ಲಬ್ ಇಲ್ಲಿ ನಡಪ. ಒಕ್ಕಕಾರ ಊರಿಕೇರಿಕಾರ ಬಿಂದು ಜಂಗಾದಿಯ ಪಿಂಜ ಕಾಗದ ಕಟ್ಟದವು ಇದನ್ನೇ ಆಹ್ವಾನ ಗ್ಯಾರ ಮಾಡಿ ಬಂದಿತ್ತು. ಸಾಗರ ತರನೊಂದು ಪೊಣ್ಣು ಜೈ ನಾಣಯ ಮೋನಿಯಂಗಳನ ಪ್ರಶಾಂತ್ ಸಂತೋಷ್ ಮೈಮಕ್ಕ ಕಿರುಮಕ್ಕ ಪಿಂಜ ಒಕ್ಕಕಾರ ಕಟ್ಟಣಿತು. ಏಪ್ರಿಲ್ 23 ಮರಣಪಟ್ಟ ಮೇಘತ್ತಾಳು ಗ್ರಾಮ ಮಡ್ಲಂಡ ಪೌತಿ ಸುಬ್ಬಯ್ಯ ಇಂಡ ಪುಣ್ಣು ಶೀಲು ಸುಬ್ಬಯ್ಯ ಇಂಡ ಮಾದ ಕಾರ್ಯ ನಾಳೆ 14 ಪೊಲಕ 11 ಗಂಟೆಗೆ ಮೇಘತ್ತಾಳಲ್ಲುಳ್ಳ ಸ್ವಂತ ಮನೆಯಲ್ಲಿ ನಡಪ. ಒಕ್ಕಕಾರ ಊರುಕಾರ ಬಿಂದು ಚಂಗಾದಿಯಲ್ಲ ಇದನ್ನೇ ಆಹ್ವಾನ ದರ್ಜಿತು ಬರನೊಂದು ಐಂಡ ಮಕ್ಕ ಪಿಂಜ ಮಡ್ಲಂಡ ಒಕ್ಕಕಾರ ಕಟ್ಟಣಿತು. ಜಿಲ್ಲೆಯ CET, JEE, NEET ರ್ಯಾಂಕ್ ಆಕಾಂಕ್ಷಿಗಳಿಗೆ ಸುವರ್ಣಾವಕಾಶ. ವಿರಾಜಪೇಟೆಯಲ್ಲಿ ಚಾಣಕ್ಯ ಕೋಚಿಂಗ್ ಸೆಂಟರ್ ವತಿಯಿಂದ ದಕ್ಷಿಣ ಕನ್ನಡ, ಉಡುಪಿ, ಮೈಸೂರು ಹಾಗೂ ಬೆಂಗಳೂರಿನ ಪ್ರಖ್ಯಾತ ಪ್ರಾಧ್ಯಾಪಕರ ತಂಡವು CET, JEE, NEET ಪರೀಕ್ಷೆಗೆ ತರಬೇತಿ ನೀಡಲಿದೆ. ಕಡಿಮೆ ಶುಲ್ಕ ಹಾಗೂ PG ಸೌಲಭ್ಯದೊಂದಿಗೆ ತರಗತಿಗಳು May 19 ಆರಂಭಗೊಳ್ಳಲಿದೆ. ಮಾಹಿತಿಗೆ ಸಂಪರ್ಕಿಸಿ ಮೊಬೈಲ್ 8277-496-007. Trinity PU and First Grade College. Admissions open now for Science, Commerce and Arts. Join Trinity PU and First Grade College, Vijayanagara, Mysuru. Call 776-000-4356. ನಮ್ಮ ವೆಡ್ಡಿಂಗ್ ಆನಿವರ್ಸರಿ ಗಿಫ್ಟ್ ನನ್ನ ಪ್ರೀತಿಯ ಡಾರ್ಲಿಂಗ್. ವಾವ್ ಸೂಪರ್, ನೀವು ರಿಂಗ್ ತಗೊಳಕ್ಕೆ ಹೋಗಿ ನೆಕ್ಲೆಸ್ ತಂದಿದ್ದೀರಾ? ಕುಶಾಲ್ ನಗರದ ವಿಲ್ಕೋ ಗೋಲ್ಡ್ ನಲ್ಲಿ ಚಿನ್ನಾಭರಣ ಖರೀದಿಸುವಾಗ ಪ್ರತಿ ಗ್ರಾಮ್ ಮೇಲೆ 100 ರೂಪಾಯಿಗಳ ಡಿಸ್ಕೌಂಟ್ ಆಫರ್ ಇದೆ. ಇಂಥ ಚಾನ್ಸ್ ನಾವು ಮಿಸ್ ಮಾಡ್ಕೋಬಾರ್ದಲ್ವಾ? ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, BM ರೋಡ್, ಕುಶಾಲನಗರ. ವಿಶೇಷ ವಿನ್ಯಾಸದ ಹ್ಯಾಂಗಿಂಗ್ ಜುಮ್ಕಾ, ಟ್ರೆಡಿಷನಲ್ ಅಂಡ್ ಆಂಟಿಕ್ ಜುವೆಲ್ಸ್ ನ ಅತಿನೂತನ ಸೆಲೆಕ್ಷನ್ ಇದೀಗ ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡನ್ ಡೈಮಂಡ್ಸ್ ನಲ್ಲಿ. ಭಾಗಮಂಡಲ ತಾವೂರು ಗ್ರಾಮದ ಶ್ರೀ ಮಹಿಷಾಸುರ ಮರ್ದಿನಿ ದೇವಿಯ ವಾರ್ಷಿಕೋತ್ಸವ ಪ್ರಯುಕ್ತ ಇದೇ 5 ಗುರುವಾರ ಬೆಳಿಗ್ಗೆ 9:30 ದೇವರ ನೃತ್ಯ ಬಲಿ, ಕಾಣಿಕೆ ಹಾಕುವುದು, ಪ್ರಸಾದ ವಿತರಣೆ, ಹರಕೆ ಸೇವೆಗಳು, ಅಂಬುಕಾಯಿ. ಅಪರಾಹ್ನ 3 ದೇವರ ನೃತ್ಯ ಬಲಿ, ಎತ್ತು ಹೋರಾಟ, ಬೇಡುಕೋಲ. 6 ಶುಕ್ರವಾರ ರಾತ್ರಿ 7 ಭಾಗಮಂಡಲ ತ್ರಿವೇಣಿ ಸಂಗಮದಲ್ಲಿ ದೇವರ ಅವೃತ ಸ್ನಾನ, ಪೂಜೆ ಮತ್ತು ಶ್ರೀ ಬಗಂಡೇಶ್ವರ ದೇವಾಲಯದಲ್ಲಿ ನೃತ್ಯ ಬಲಿ ಉತ್ಸವ ನಡೆಯಲಿದೆ. ಭಕ್ತಾದಿಗಳೆಲ್ಲ ಆಗಮಿಸಿ ಶ್ರೀ ದೇವಿಯ ಕೃಪೆಗೆ ಪಾತ್ರರಾಗುವಂತೆ ಅಧ್ಯಕ್ಷರು, ಆಡಳಿತ ಮಂಡಳಿಯವರು, ತಕ್ಕ ಮುಖ್ಯಸ್ಥರು ಹಾಗೂ ಗ್ರಾಮಸ್ಥರು ಕೋರಿದ್ದಾರೆ. ಮುಟ್ಲು ಗ್ರಾಮ ಲಕ್ಷ್ಮೀದೇವ ಬಪ್ಪ ಇಂಗಳಾನ ಬೊಟ್ಟೋಳಂಡ ಮುದ್ದಪ್ಪ ಕುಂಜಿ ಪಿಂಜ ಬೊಳ್ಳಮ್ಮ ಚಿಮ್ಮ ಇಂಗಡ ಮಂಗಲ ಕೈಂಜತ್ 50 ದುಮ್ಮನಾಂಡ. ಈ ಸಂದರ್ಭದಲ್ಲಿ ಕಾವೇರಮ್ಮ, ಈಶ್ವರ ಎಗ್ಗುತಪ್ಪ, ಊರ್ನಾಡರ ದೇವಾನುದೇವತೆಯ ಗುರುಕಾರಣಾಂಡ ಆಶ್ವಾದ ಇರಡಂದು ಬೈಂದಿತ್. ಮಕ್ಕಳಾನ ಸುರೇಶ್, ಸುಕೇಶ್, ಮೋಳಿಯಳಾನ ಸುನಿತಾ, ಕವಿತಾ, ಲಲಿತಾ, ಸರಿತಾ, ಮೈಮಕ್ಕ, ಕರುಮಕ್ಕ, ಪಿಂಜ, ಬೆಂದು ಚಂಗಾದ್ಯ. ಏಪ್ರಿಲ್ 24 ನಿಧನರಾದ ಕೂಡ್ಲೂರು ಚಟ್ಟಳ್ಳಿ ಗ್ರಾಮದ ಮೂಟೇರ ಮಹೇಶ್ ಅವರ ಪತ್ನಿ ಲಲಿತಾ ಅವರ ತಿಥಿಕರ್ಮಾಂತರ ನಾಳೆ ಬುಧವಾರ ಚಟ್ಟಳ್ಳಿಯ ಮೋದಿ ಭವನದಲ್ಲಿ ನಡೆದಿದೆ. ಆಮಂತ್ರಣ ಪತ್ರ ತಲುಪದೇ ಇದ್ದಲ್ಲೂ ಕುಟುಂಬಸ್ಥರು, ಊರಿನವರು, ಬಂಧು ಮಿತ್ರರು ಇದನ್ನೇ ಆಹ್ವಾನ ಎಂದು ಪರಿಗಣಿಸಿ ಆಗಮಿಸುವಂತೆ ಮೂಟೇರ ಮಹೇಶ್ ಮಕ್ಕಳು ಮತ್ತು ಕುಟುಂಬಸ್ಥರು ಕೋರಿದ್ದಾರೆ. ಕೊಡಗರ ಕೋಳಿಪಟ್ಟ ಮಕ್ಕಿ ದೇವಸ್ಥಾನ ಹತ್ರ ಎಡಮಿಯರ ನಮ್ಮ ಇದೇ May 3 ಪಿಂಜ 4 ನಡಪ. ಮುಂದಾಂಗು ಪೊಲಕ 10 ಹತ್ತು ಪೋರಾಟ, ಬೈಟು 9 ಅಂದಿ ಬಳಕು. ನಾಳಂಕೆ 4 ಪೊಲಕ 9 ಅಜ್ಜಪ್ಪತರೆ, ಮಜ್ಜನ 1 ಚೌಂಡಿ ತೆರೆ ನಡಪ. ನಾಡರ ಭಕ್ತಂಗ ಬಂದಿದ್ದು ದೇವರ ತೀರ್ಥ ಪ್ರಸಾದ ಅಡತಂಡು ದೇವರ ಆಶೀರ್ವಾದ ಪಡೆದು ಮಕ್ಕಿ ದೇವತಿರ್ಕಿರ ಅಧ್ಯಕ್ಷ ಪಿಂಜ ಆಡಳಿತ ಮಂಡಳಿಗಾರ ಕಡ್ಡಣಿತು. ಇದೀಗ ಮಡಿಕೇರಿ ನಗರದಲ್ಲಿ ಶುಭಾರಂಭಗೊಂಡಿದೆ ಆಲ್ ಇಂಡಿಯಾ ಹ್ಯಾಂಡ್ಲೂಮ್ ಹೌಸ್. ನಿಮ್ಮ ಮನೆಗೆ ಬೇಕಾದ ಕರ್ಟನ್ಸ್, ಕಾರ್ಪೆಟ್ಸ್, ಬ್ಲಾಂಕೆಟ್ಸ್, ಎಲ್ಲ ತರಹದ ಮ್ಯಾಟ್ಗಳು, ಮ್ಯಾಟ್ರೆಸ್, ಪಿಲ್ಲೋ, ಪಿಲ್ಲೋ ಕವರ್ಸ್, ಕಂಫರ್ಟರ್ಸ್, ಕ್ವಿಲ್ಟ್, ವಿವಿಧ ಮಾದರಿಯ ಬೆಡ್ ಸ್ಪ್ರೆಡ್ಸ್, ಇನ್ನೂ ಹಲವು ಬಗೆಯ ಗೃಹೋಪಯೋಗಿ ಹ್ಯಾಂಡ್ಲೂಮ್ ಉತ್ಪನ್ನಗಳು ಉತ್ತಮ ಕ್ವಾಲಿಟಿಯೊಂದಿಗೆ ಸ್ಪರ್ಧಾತ್ಮಕ ಬೆಲೆಯಲ್ಲಿ ದೊರೆಯುತ್ತದೆ. ಬನ್ನಿ ಆಲ್ ಇಂಡಿಯಾ ಹ್ಯಾಂಡ್ಲೂಮ್ ಹೌಸ್, ಮಮತಾ ಕಾಂಪ್ಲೆಕ್ಸ್, ಕಾಲೇಜ್ ರೋಡ್, ಮಡಿಕೇರಿ. ಮಾಲೀಕರು ಕಾಳಿಮಡ ಅಪ್ಪಯ್ಯ. ಜಿಮ್ಮಿ ಗಾರ್ಮೆಂಟ್ಸ್ ಮತ್ತಿಕೆರೆ ಬೆಂಗಳೂರು. ನಗರ ಸಾಂಪ್ರದಾಯಿಕ ಉಡುಪಾನ ಕರ್ತ ಕುಪ್ಯ ಬೊಳ್ತ ಕುಪ್ಯ ಚಾಲೆ ಮಕ್ಕಳ ಕುಪ್ಯ ಚಾಲೆ ಮಂಡ್ಯ ತುಣಿ ಪುದಿಯ ಪುದಿಯ ಡಿಸೈನ್ ರ ಪೀಚಗತ್ತಿ ಪೊಮ್ಮಕಡ ಕೋರಿ ಚೌಕ ಮುಸ್ಕೋಲಿ ಮಂಗಳಗರ್ಗ ಬೋಣಿಯನ ಎಲ್ಲಾ ಸಾಮಗ್ರಿ ಕುಟ್ಟುವ ನಿಂಕ್ ಬೋಂಡಿಯ ಸಾಮಗ್ರಿನ ಆನ್ಲೈನ್ ಮನೆ ಕಚ್ಚಿರುವ ವ್ಯವಸ್ಥೆಯೂ ಉಂಟು. ಅವರ ಮಾಹಿತಿಗೆ ಕ್ವಾಟ್ರಮಳ ಪುಣಚ ಪೂವಯ್ಯ 9980940022 ಇಲ್ಲೆಂಗಿ 9900707576. ಕೇಳುಗರೆ, ನಾಳೆ ಮಧ್ಯಾಹ್ನ 12:05 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ ಕಾರ್ಯಕ್ರಮ. ಇದರಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಯಕ್ಷಗಾನ ಕಲಾವಿದೆ ಯೋಗಾಕ್ಷಿ ಅವರೊಂದಿಗೆ ಮಾತುಕತೆ ಪ್ರಸಾರವಾಗಲಿದೆ. 12:30 ಆರೋಗ್ಯ ಕಾರ್ಯಕ್ರಮ. ಇದರಲ್ಲಿ ಸ್ತನದ ಆರೋಗ್ಯ, ಈ ವಿಷಯವಾಗಿ ಸ್ತನ ಕ್ಯಾನ್ಸರ್ ತಜ್ಞರಾದ ಡಾಕ್ಟರ್ ಜಯಂತಿ ತುಮ್ಸಿ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ಕೇಳುಗರೆ, ನಾಳೆ 6:20 ನಮ್ಮ ನಿಲಯದಿಂದ ಪ್ರಾಯೋಜಿತ ಕಾರ್ಯಕ್ರಮ. ಸಕಲೇಶಪುರದಲ್ಲಿ ಕರ್ನಾಟಕ ಬೆಳೆಗಾರರ ಒಕ್ಕೂಟವು ಹಮ್ಮಿಕೊಳ್ಳುತ್ತಿರುವ ಕಾಫಿ ಸಮ್ಮೇಳನ ಕುರಿತು ಮಾಹಿತಿ ನೀಡುವ ಕಾರ್ಯಕ್ರಮ. ಪ್ರಾಯೋಜಕರು ಕರ್ನಾಟಕ ಬೆಳೆಗಾರರ ಒಕ್ಕೂಟ ಸಕಲೇಶಪುರ. ನಾಳೆ 6:50 ರೈತ ಧ್ವನಿ ಕಿಸಾನ್ ವಾಣಿಯಲ್ಲಿ ಕೀಟನಾಶಕಗಳ ಸುರಕ್ಷಿತ ಬಳಕೆ ಕುರಿತು ಗೋಣಿಕೊಪ್ಪ ಕೃಷಿ ವಿಜ್ಞಾನ ಕೇಂದ್ರದ ಡಾಕ್ಟರ್ ಕೆವಿ ವೀರೇಂದ್ರ ಕುಮಾರ್ ಅವರಿಂದ ಸಲಹೆಗಳು ಪ್ರಸಾರವಾಗಲಿವೆ. ಇದೊಂದು ಪ್ರಕಟಣೆ. ಕೇಳುಗರೆ ಗಮನಿಸಿ, ಇದೇ 20 ಶುಕ್ರವಾರ 5:00 ಮಹಿಳಾ ಲೋಕದಲ್ಲಿ ಪ್ರಸಾರವಾಗಲಿರುವ ಪತ್ರಕಾರಂಜಿ ಕಾರ್ಯಕ್ರಮದ ವಿಷಯ, ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ನೀವು ನಿಮ್ಮ ಮಕ್ಕಳನ್ನ ಯಾವ ರೀತಿ ತಯಾರಿ ಮಾಡುತ್ತೀರಿ. ವಿಷಯಾಧಾರಿತ ಸ್ವರಚಿತ ಕತೆ ಕವನಗಳಿಗೂ ಅವಕಾಶವಿದೆ. ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ನಮ್ಮ ಕೈ ಸೇರಲು ಈ ತಿಂಗಳ 16 ಕೊನೆಯ ದಿನ. ನಮ್ಮ ವಿಳಾಸ: ನಿಲಯ ನಿರ್ದೇಶಕರು, ಪತ್ರಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ. 571-201. ಕಾಫಿ ಬೆಳೆಗಾರರೇ, ರೈತ ಬಾಂಧವರೇ, ಬರುವ 5, 6, 7 ಸಕಲೇಶಪುರದಲ್ಲಿ ಕರ್ನಾಟಕ ಬೆಳೆಗಾರರ ಒಕ್ಕೂಟದ ವತಿಯಿಂದ ಹಮ್ಮಿಕೊಳ್ಳುತ್ತಿರುವ ಕ್ಯಾಪಿಟೆಕ್ ಕಾಫಿ ಬೆಳೆಗಾರರ ಸಮಾವೇಶ, ಈ ಕುರಿತ ಮಾಹಿತಿ ಪ್ರತಿದಿನ 6:20 ಬಿತ್ತರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಬೆಳೆಗಾರರ ಒಕ್ಕೂಟ ಸಕಲೇಶಪುರ. ಕಾಫಿ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕ ಬಜಾರ್ ನಲ್ಲಿ 1,000 ರೂಪಾಯಿಯಂತೆ 12 EMI ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್, ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್, ಕೊಯ್ನೂರ್ ರೋಡ್, ಮಡಿಕೇರಿ, ಮತ್ತು ಅಪೋಸಿಟ್ DCC ಬ್ಯಾಂಕ್, ನಾಪೋಕ್ಲು. ಕಾಲ್ 9900027-0049. ಸುದ್ದಿ ಸಮಾಚಾರ ಓದೇನುಳ್ಳ ಮಾಚಿಮಡ ಹರ್ಷ ದೇವಯ್ಯ. 12th ಬಸವೇಶ್ವರ ಅಯ್ಯಂಗ ಸಾಮಾಜಿಕ ಪರಿವರ್ತನೆ ಮಾಡಿತ್ತು, ಸಮಾಜದ ಸಮಾಜ ನಿರ್ಮಾಣ ಮಾಡುವ ಪ್ರಯತ್ನ ಮಾಡಿ ತಿಂಚತ್. ಈ ನಿಟ್ಟಲು ವಿಶ್ವಜ್ಞಾನಿ ಜಗಜ್ಯೋತಿ ಬಸವಣ್ಣ ಅಯ್ಯಂಡ ಆದರ್ಶತನ ನಂಗಡ ಬದುಕಲು ಕೂಟಿಯಂಡಕ ಸಾರ್ಥಕತೆ ಕಾಂಗೊಲೊಂದು ಕಿರಿಕೊಡ್ಲಿ ಮಠತ್ರ ಶ್ರೀ ಸದಾಶಿವ ಸ್ವಾಮೀಜಿ ಅಣಚಿ. ಜಿಲ್ಲಾಡಳಿತ, ಕನ್ನಡ ಪಿಣ್ಯ ಸಂಸ್ಕೃತಿ ಇಲಾಖೆ ಪಿಣ್ಯ, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಜಿಲ್ಲಾ ಘಟಕದರ ಕೂಡು ಕೂಟತ್, ಮಡಿಕೇರಿಯ ಭಾರತೀಯ ವಿದ್ಯಾಭವನತ್ ಇಂದು ನಡೆದ ಬಸವ ಜಯಂತಿ ಕಾರ್ಯಕ್ರಮತ್ ಕೂಡಿಯಡಿತು ತಕ್ಕ ಪರಂದಾವು. ಸಂಸ್ಕೃತ ಪಾಜಲು ಶಿಕ್ಷಣ ಕೊಡ್ತ ನಿಂಜ 12th ಕಾಲತ್ ನಾಡರ ಪಾಜಾನ ಕನ್ನಡತ ವಚನ ರಚನೆ ಮಾಡುವಂಡ ಮೂಲಕ ಎಲ್ಲರಿಗೂ ಅರ್ಥ ಆಪನಿಕೆ ಪಿಣ್ಯ ಮನಸ್ಸಕ್ಕೆ ಮುಟ್ಟುವನಿಕೆ ಬಸವಣ್ಣ ಸಾಮಾಜಿಕ ಸಂದೇಶತ್ನ ಕೊಡ್ತಿ ತಿಂಜತ್ ಅರಿಚಿಟ್ಟಿತ್. ವಚನತ್ರ ಮೂಲಕ ಸಮಾಜಕ್ಕೆ ಅರಿವು ಕೊಡ್ತದಲ್ಲತೆ ಜಾತಿ ಮತ ಪಂಥ ಪದ್ಧತಿನ ಸಮಾಜದಿಂದ ಮನಾರ ಮಾಡುವಕ್ ನೈಚ ಬಸವಣ್ಣ ಅಯ್ಯಂಡ ಆದರ್ಶ ಇಂದಿಕ್ಕೂ ಬಟ್ಟೆ ಬಳಿ ಆಯ್ತುಂಡು ಎಂದು ಕೊಂಡಾಡಚಿ. ಜಿಲ್ಲಾಧಿಕಾರಿ ಡಾ ಸತೀಶ್, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾತ್ರ ಜಿಲ್ಲಾ ಘಟಕದ ಅಧ್ಯಕ್ಷ ಶಿವಪ್ಪ ಕೂಡನಕ್ಕೆ ಕಾರ್ಯಕ್ರಮತ್ತು ಹಾಜರಿಂಜ ಖನಪಟ್ಟವು ತಕ್ಕ ಪರಂದಿತ್ತು. ಬಸವಣ್ಣ ಅಯ್ಯಂಡ ಆದರ್ಶ ಪಿಣ್ಯ ವಚನತ್ರ ಮಹತ್ವತ್ನ ಅರಿಚಿಟತ್. ಇದೇ ಆರಾಂಗ್ ಮಡಿಕೇರಿ ಶ್ರೀ ಲಕ್ಷ್ಮೀ ನರಸಿಂಹ ಕಲ್ಯಾಣ ಮಂಟಪದ ಶತಮಾನೋತ್ಸವ ಭವನತ್ತು ನಡಪಂತ ಶ್ರೀ ಶಂಕರಾಚಾರ್ಯ ಜಯಂತಿನ ಗೌಜಿಲು ಪಿಣ್ಯ ಅರ್ತೋಡೆ ನಡೆತುವನಕ್ಕೆ ಜಿಲ್ಲಾಧಿಕಾರಿ ಡಾ ಸತೀಶ್ ಅಂಡ ಕೊರವು ಕಾರ್ಯಕ್ರಮದ ಮುಪ್ಪಡೆ ಸಭೆಯಲ್ಲಿ ತೀರ್ಮಾನ ಮಾಡಿಚಿ. ಜಿಲ್ಲಾಧಿಕಾರಿ ಕಚೇರಿ ಸಭಾಭಾಡಲ್ಲಿ ನಡೆದ ಸಭೆಯಲ್ಲಿ ತಕ್ಕ ಪರಂದ ಜಿಲ್ಲಾಧಿಕಾರಿ ಈ ಕುರಿ ರಾಜ್ಯ ಮಟ್ಟದ ನಡೆಸುವಂತಹ ಶ್ರೀ ಶಂಕರಾಚಾರ್ಯ ಜಯಂತಿ ಕಾರ್ಯಕ್ರಮ